ಮತ್ತು ಇಳುವರಿ ನಿಮಗೆ ಪ್ರತಿ ದೀಡ್ ತಿಂಗಳಿಗೊಂದು ಬೀಡ್ ಬರ್ತದೆ. ರೇಷ್ಮೆ ನಮ್ಮ ಇವರು ಗೋಳ್ಗೊಂಡ ಅವ್ರು ನಮ್ಮನ್ನು ಬೆಂಗಳೂರು ಕರ್ಕೊಂಡೋದ್ರು, ಮೈಸೂರು ಕರ್ಕೊಂಡೋದ್ರು, ಇಲ್ಲಿ ಟ್ರೀ ಮಲಬೇರಿ ಮಾಡೋಣ ಅಂತೇಳಿ. ಅವಾಗೆಲ್ಲ ನೋಡೋದೆಲ್ಲ ನಾನು ಟ್ರೀ ಮಲಬೇರಿ ಮಾಡ್ಬೇಕಾದ್ರೆ 4 ಫುಟ್ ಉದ್ದ 4 ಫುಟ್ ಅಗಲ 4 ಫುಟ್ ಗುಂಬ ಮಾಡಬೇಕತ್ತಿತ್ತು. ಅದರಲ್ಲಿ ನೋಡಿದ್ರೆ ಡೀಪ್ ಸಾಯಿಲ್ ಇತ್ತು, ನಮ್ಮ ಡೀಪ್ ಸಾಯಿಲ್ ಎಲ್ಲ ಬಿಜಾಪುರದಲ್ಲಿ, ಅದ್ರಾಗ ಮ್ಯಾಗ ಒಂದು ದೀಡ್ ಬಿಟ್ಟು ಮಣ್ಣು ತೆಳಗ್ ಗರಸ ಸುಣದವಶ ಅದನ್ನ ಬಿಟ್ಟು ನಾ ಏನು ಮಾಡಿಬಿಟ್ಟೆ, ಒಂಟ್ಪಾಳಿಗಳಿ ಹೊಡೋದು. ನಾನು ಯಾಕೋ ನನಗೆ 10 ಅಷ್ಟು ಇದು ಅನಿಸಲಿಲ್ಲ, 8-9 ಮಾಡಿದೆ. ಆಮೇಲೆ ನಮ್ಮ ಪಾಳಕರು ಹೇಳ್ದಂಗೆ ನೀವು ವಿಜ್ಞಾನಿಗಳಾಗಿರತ್ತೆ, ಮುಂದೆ 10 ಸಾಲಿನೊಳಗೆ 10-10, 10-8, 10-12, 10-6 ಮಾಡಿದೆ. ನನ್ನ ತೋಟದಾಗ ನಾನು ಮಾಡಿದೆ. ಆಮೇಲೆ ಡಿಪಾರ್ಟ್ಮೆಂಟ್ದವ್ರು ಇವರು 3 ಫುಟ್ ಸ್ಟ್ಯಾಂಡ್ ಬಿಡ್ರಿ ಅಂದರು, ಅದನ್ನು 1.5 ಫುಟೇ ಇಟ್ಟೆ. ಒಂದು 1/2 ಫುಟ್ ಇಟ್ಕೊಂಡು ನಾನು ಹುಲ್ಲು ನಾಸಿಗಡು ಅತ್ಯಕ್ಷಿಂದ ಡಾಕ್ಟರ್ ಸಾಯಿಲ್ದವ್ರ ಅಭಿಪ್ರಾಯ ಪ್ರಕಾರ ಮಾಡಿದೆ. ಅದು ಈಗ ನನಗೆ ಏನಾಗೈತಿ, 1.5 ಫುಟ್ ಮಾಡಿದ್ದು ಭಾಳ ಟಾಪ್ ಬಂದ್ಬಿಟ್ಟೈತಿ. ಮುಂದೆ ಈ ಸದ್ ನನ್ನ ತೋಟಕ್ಕೆ ಯಾರೊಬ್ಬ ರೈತ ಬಂದಂದ್ರೆ ನಂದು ಜಸ್ಟ್ ಯೂನಿವರ್ಸಿಟಿ ಇದ್ದಂಗೆ 9-8 ನೋಡ್ಬೋದು, 10-10 ನೋಡ್ಬೋದು, 10-12 ನೋಡ್ಬೋದು, 10-6 ನೋಡ್ಬೋದು. ಇದು ಸಸಿಗಳ ಅಂತರ. ಇನ್ನು ಸ್ಟ್ಯಾಮ್ 2 ಫುಟ್ ಇಡಬೇಕು, 1/2 ಫುಟ್ ಇಡಬೇಕು, 3 ಫುಟ್ ಇಡಬೇಕು, 4 ಫುಟ್ ಇಡಬೇಕು, ಅದೆಲ್ಲ ನೋಡಿ ನಮ್ಮಲ್ಲಿ ಬಂದವ್ರು ಪ್ರತಿ ರೇಷ್ಮೆ ಬೆಳೆಗಾರ ನಮ್ಮಲ್ಲಿ ಅನುಭವ ತೊಗೊಂಡೋಗ್ಬೇಕು. ಇನ್ನು ನಂದು ಇದು ಹೆಂಗಂದ್ರೆ ವೇಟ್ ಆ್ಯಂಡ್ ಮೆಜರ್ಮೆಂಟ್, ಪ್ರತಿ ಎಲಿನೂ ಕಾಟ, ರೇಷ್ಮೆ ಹುಳನೂ ಕಾಟ, ಮುಂದೆ ಗೂಡನೂ ಕಾಟ. ಅಂದರೆ ನಾ ಜಸ್ಟ್ 4ನೇ ಜ್ವರ ಪಾಸ್ ಆದ ಒಳ್ಳೆ ಫೀಡಿಂಗ್ ಕೊಟ್ಟಾಗ ನಂದು 1 ಗ್ರಾಮ್ ಆಯಿತು ಹುಳ ಅಂದ್ರೆ ಮುಂದೆ ಅದು 4 ಗ್ರಾಮ್ ಗೂಡಿಗೆ ಬಂದಾಗ 4 ಗ್ರಾಮ್ ಹಾಕೋದು, ಗೂಡಿ 2 ಗ್ರಾಮ್ ಆಗುತ್ತೆ. ಇದು ತಪ್ಪನ್ನ ನಂದು 8 ಗ್ರಾಮ್ ಬರ್ತದೆ, ನಂದು ಒಂದು ಎಲಿ 8 ಗ್ರಾಮ್ ಬರ್ತದೆ. ಆದ್ರೆ ಇಳುವರಿನೂ ಅಷ್ಟೇ ಬರ್ತದೆ. ನನಗೆ ಚಾಕಿ ಸೆಂಟರ್ದವ್ರು ನಿಮಗೆ 40-50 ಸಾವಿರ ಹುಳ ಕೊಡ್ತೀವಿ ಅಂತ ಹೇಳ್ತಾರೆ. ನಮಗೆ 45 ಸಾವಿರ ಕೊಟ್ಟಾರ ನಾವು ಸಪೋಸ್ ತಿಳ್ಕೊಳ್ಳೋಣ, ನಮಗೆ 4 ಗ್ರಾಮ್ ಹುಳ ಆಯ್ತು ಅಂದರೆ 2 ಗ್ರಾಮ್ ಗೂಡಾಕ್ತದೆ. ಅವಾಗ ನಮ್ದು ಇದು 80 ಕೆಜಿ ಬರಲೇಬೇಕಲ್ಲ, 80 ಕೆಜಿ ಬರಲೇಬೇಕು. ಅದು ಬರ್ಲಿಕ್ಕಂದ್ರೆ ಅವ್ರು ನಮ್ಮ ಕಡಿಮೆ ಕೊಟ್ಟಾರ ತರ್ತ. ಅಲ್ಲಿ ಸಪೋಸ್ ಒಮ್ಮೆ ಹಾಲು ರೋಗ ಯಾವುದೇ ರೋಗ ಬಂತು ಅಂದರೆ ಅವೆಲ್ಲ ಹುಳ ತೆಗೆದು ಹುಳ ಕಾಟ ಮಾಡಿ ನಾನು ಚೆಲ್ಬಿಡ್ತೀನಿ. ಕಾಟ ಮಾಡಿದಾಗ ನಾನು ಎಷ್ಟು ಚೆಲ್ಲದೆ ನನ್ನ ಗೂಡು ಎಷ್ಟು ಆಗಬೇಕಾಗಿತ್ತು. ಅದು ನೋಡಿದ್ರೆ ಇವತ್ತಿನ ದಿವಸ ರೈತರು ಎಲ್ಲಿ ತಪ್ಪಾಕತ್ತೀವಿ ನಾವು ಅಂದ್ರೆ ವೇಟ್ ಆ್ಯಂಡ್ ಮೆಜರ್ಮೆಂಟ್ ಇಲ್ಲ, ಸಾಯಿಲ್ ಟೆಸ್ಟ್ಗೆ ನಾವು ಕಡೆ ಹೋಗಿಬಿಟ್ಟೆ. ನಾವು ರಾಸಾಯನಿಕ ಬಗ್ಗೆ ಒಟ್ಟೆ ಮಾತಾಡೋದಿಲ್ಲ. ಯಾಕೆ ಮಾತಾಡೋದಿಲ್ಲ ಅಂದರೆ ನಮ್ಮ ಪಾಳಕರು ಸರ್, ನಮ್ಮ ಗುರುಗಳಾದಂಥವ್ರು ಏನು ಹೇಳ್ಯಾರ, ನಿಮಗೆ ನಿಮ್ಮ ತಂದೆ ಕೊಟ್ಟ ಅಂತ ತಿಳ್ಕೊಬೇಡ್ರಿ, ಒಳ್ಳೆ ಮಾತದ ನೆನ್ಪಿಟ್ಕೋರಿ. ರೈತ ಬಾಂಧವರಲ್ಲಿ ವಿನಂತಿ ನಂದು, ಭೂಮಿ ನಿಮ್ಮ ತಂದೆಯವ್ರು ಕೊಟ್ಟ ತಿಳ್ಕೊಬೇಡ್ರಿ, ಮಗನೇ ಕೊಟ್ಟ ಅಂತ ಒಳ್ಳೆ ಭೂಮಿ ಇಟ್ಟು ಹೋಗ್ಬಿಡ್ರಿ. ಬಂಗಾರ ಅಂತ ಮಾತಿದು, ನಮಗೇನು ತಂದೆ ಕೊಟ್ಟ ಅಂತ ರಾಸಾಯನಿಕ ಮಾಡಿ ಎಲ್ಲ ಕೆಡಿಸಿ ಭೂಮಿದು ಹದಿಗಡಿಸಿ ಹೋಗಬೇಡ ದಯವಿಟ್ಟು. ನಿಮಗೆ ಇಳುವರಿ ಕಡಿಮೆ ಆಗ್ಬೋದು, ನೀವು ರಾಸಾಯನಿಕದಿಂದ ನೀವು ನೈಸರ್ಗಿಕ ಬಂದಾಗ ಕಡಿಮೆ ಆಗ್ತದೆ. ಕಡಿಮೆ ಆಗುತ್ತೆ, ನೀವು ಅದಾಗಲೇ ಅದು ಭೂಮಿ ಇದು ಮಾಡಿಬಿಟ್ಟಿರ್ತೆ. ನಿಮ್ಮಲ್ಲಿ ಎರೆಹುಳನೇ ಇರುವುದಿಲ್ಲ. ಎರೆ ಹುಳ, ಎರಿ ಅಂದ್ರೆ ಮಣ್ಣು, ಹುಳ ಅಂದ್ರೆ ವರ್ಮ, ಇಂಗ್ಲೀಷ್ನೊಳಗೆ ಅರ್ತ್ ವರ್ಮ. ಎಲ್ಲಿ ಅರ್ಥದ ಅಲ್ಲಿ ವರ್ಮ ಅದ. ಸಮುದ್ರ ಬಿಟ್ಟು ಎಲ್ಲ ತಾವಲ್ಲಿ ಅರ್ಥ ವರ್ಮ ಅದಾವು. ನಾವೇನು ಸುಭಾಷ್ ಪಾಳೇಕರ್ ಪತ್ತಿ ಪ್ರಕಾರ ನಾವು ಜೀವಾಮೃತ ಕೊಡ್ತೀವಿ, ಅವು 15 ಫುಟ್ ತೆಳಗ ಅದಾವ ಎರೆ ಹುಳ, ತಾವೇ ಬಗ್ಗೆ ಮಾಡಿ ಮ್ಯಾಗ ಬರ್ತಾವು. ನೀವೇನ 2-3 ನೀವು ಇದನ್ನು ಕೊಟ್ಕೋತ ಬಂದ್ರಿ ಅಂದ್ರೆ ಎರೆ ಹುಳ ಆಟೋಮೆಟಿಕ್ ಮ್ಯಾಗ ಬಂದಿರ್ತಾವು. 1 ಸ್ಕ್ವೇರ್ ಫುಟಿಗೆ 4 ಎರೆಹುಳ ಬಂದ್ರೆ ನಿಮ್ಮ ಭೂಮಿ ಪೂರ್ಣ ಶಕ್ತಿಯುತ ಆಗಿರ್ತದೆ ತಿಳ್ಕೊರಿ. ಆಮೇಲೆ ಈ ರಾಸಾಯನಿಕದಿಂದ ನೀವು ನೈಸರ್ಗಿಕ ಬಂದ್ರಿ ಅಂದ್ರೆ ಮೊದಲೇ ವರ್ಷ ನಿಮ್ಗೆ 30% ಇಳುವರಿ, ಎರಡನೇ ವರ್ಷ ನಿಮ್ಗೆ 60% ಇಳುವರಿ, ಮೂರನೇ ವರ್ಷ ನಿಮ್ಗೆ 90% ಇಳುವರಿ, 4ನೇ ವರ್ಷ ರಾಸಾಯನಿಕ ನಿಮ್ಗೆ ಎಷ್ಟು ಹಾಕಿತ್ತು ಅದಕ್ಕೆ 20% ಇಳುವರಿ ಹೆಚ್ಚು ಬರ್ತದೆ ಅಂತ ನನಗೆ ಅತಿ ಆತ್ಮಕ ಬರ್ತದೆ. ನಾನು ಮಾಡಿ ನೋಡಿನ ಅದನ್ನು 4ನೇ ವರ್ಷ ನಿಮಗೆ ನೀವು ಅಷ್ಟು ಬಂದೇ ಬರ್ತದೆ. ಇದಕ್ಕೇನೈತಿ, ಪೇಷನ್ಸ್ ಬೇಕು. ನಂತರ ಬಾಜು ರೈತರು ಬರ್ತಾರೆ, ಏನ್ರಿ ಇಷ್ಟ ಕೊಟ್ರಿ ಇದು ಮಾಡಿರಿ ಅಂತೇಳಿ, ಇನ್ನೂ ಆ ಪೇಷನ್ಸ್ ಬೇಕು ಸ್ವಲ್ಪ. ಆಮೇಲೆ ನಮ್ಮ ಬೊಂಬಿಗೆ ಬರ್ರಿ, ನೀವು ಬೂಟ್ನೇ ಹಾಕೊಂಡು ಸ್ಪಂಜ್ ಹಾಕೊಂಡು ಅಡ್ಡಾಡ್ದಂಗೆ ಆಗುತ್ತೆ. ನನ್ನ ಅನುಭವ ಪ್ರಕಾರ ನಾ 72-50 ವರ್ಷದೊಳಗೆ ಮೊದಲು 15 ಹಾರ್ಸ್ಪವರ್ ಟ್ರ್ಯಾಕ್ಟರ್ನ ಇಗಲಿ ಸಿಗ್ತಿತ್ತು. ಮುಂದೊಂದು 10 ಆಗೋಣ 30 ಹಾರ್ಸ್ಪವರ್ ಬತ್ತು, ಮುಂದೊಂದು 10 ವರ್ಷ ಆಗೋಣ 45 ಬತ್ತು. ಈಗ ನಿಮ್ಮ ಹೊಲ 55 ಹಾರ್ಸ್ಪವರ್ ಟ್ರ್ಯಾಕ್ಟರ್ ಇದ್ರೆ ಇಗಲಿ ಸಿಗ್ತದೆ. ಅಷ್ಟು ಅರ್ಥಾತ್ ಅಷ್ಟು ಭೂಮಿ ಕಟ್ಟಿಯಾಗಿದೆ. ಹೆಂಟು ಎಂಥವ್ ಹೇಳ್ತಾವೆ ನೋಡ್ರಿ, ನೀವು ನಿಮ್ಮ ಭೂಮಿಗೆ ನೀವು ಹಾಕಿದ್ರ ಮೇಲೆ ಗುರ್ತ. ಈಗ ನೀವು ಸಪೋಸ್ ನೀವು ಭೂಮಿ ನೀವು ರಾಸಾಯನಿಕ ಕೊಟ್ಟಿರಲಿಲ್ಲ, ನೀವು ಸಾವಯವ ನೀವೇನೇ ಮಾಡ್ರಿ ಯಾವ್ದಾರ ಮಾಡ್ರಿ, ಮೊದಲು ರಾಸಾಯನಿಕ ಬಿಡ್ರಿ. ರಾಸಾಯನಿಕ ಯಾಕೆ ಬಿಟ್ರಿ ಅಂದ್ರೆ ನಾನು ಹೊಲ್ದಾಗ ನಾ ಯಾವುದೇ ಕಸ ತೆಗೆದಿಲ್ಲ, ಒಟ್ಟ ಯಾವುದೋ ಕಸ ತೆಗೆದಿಲ್ಲ. ಯಾಕೆ ತೆಗೆದಿಲ್ಲ ಅಂದ್ರೆ ಭೂಮಿ ಶಕ್ತಿ ತೊಗೊಂಡು ಅದು ಮ್ಯಾಗ ಬಂದಿರ್ತದೆ. ಈಗ ನೋಡಿ ಕಲ್ಲ ಕಾಸ ಪ್ಲಾಸ್ಟಿಕ್ ಇವು ಮೂರು ಗೊಬ್ಬರ ಆಗೋದಿಲ್ಲ, ಡಿಕಂಪೋಸ್ ಆಗೋದಿಲ್ಲ. ಯಾವ ಇತಿಹಾಸದಾಗ ಜೀವಂತ ಅದಾವು ಅವು ಅಷ್ಟೇ ಡಿಕಂಪೋಸ್ ಆಕಾವು. ನಿಮ್ಮ ಭೂಮಿಯಿಂದ ಯಾವುದೇ ಕಸ ಬೆಳೀಲಿ ಅದು ಭಾಳ ಭೂಮಿ ಬಿಟ್ಬಿಟ್ರಿ ಅದನ್ನು. ಅದಕ್ಕೆ ಭೂಮಿ ಹೇಳ್ತಾಳತ್ತ ನಿಮ್ಗೆ ಬೇಕಾದ ತೊಗೋರಿ, ಬೇಡಾದ ನನಗೆ ಬಿಡ್ರಿ, ತೆನಿ ತೊಗೋರಿ, ಕಣಕಿ ತೊಗೋರಿ, ಬಿಡಿಸಿ ಬಿಡ್ರಿ. ದಯವಿಟ್ಟು ರೈತರಲ್ಲಿ ಇನ್ನೊಂದು ನನ್ನ ವಿನಂತಿ ಪೂರ್ವಕ ಇದು ಏನಂದ್ರೆ ಹೊಲದಾಗ ಕಸಕ್ಕೆ ಕಡ್ಡಿ ಕೊರಿಬೇಡ್ರಿ. ಯಾಕಂದ್ರೆ ಒಂದು ಇಂಚ್ ಹೊಲ ಮಣ್ಣು ತಯಾರಾಗ್ಬೇಕಾದ್ರೆ 500 ವರ್ಷ ಹೋಗುತ್ತೆ. ಅಲ್ಲಿ ನಿಮ್ಮ ಮಣ್ಣು ಇಟ್ಟಂಗೆ ಆಗೋಗುತ್ತೆ. ನೀವೇನು ಮಾಡ್ತೀರಿ, ಆಳಿಗೆ ಸೆಣೆತನ ಮಾಡಿ ಕಡ್ಡಿ ಕೊರೋದು ಉರಿಯಿಸ್ಬಿಟ್ರಿ. ಯಾಕಂದ್ರೆ ತೊಗರಿ ಇರ್ಬೋದು, ಇದು ಇರ್ಬೋದು, ಯಾವುದೇ ಕಸನು ನಾನು ದಂಡಿಗೆ ಹೋಗಿದ್ದಿಲ್ಲ, ನಾನು ಹೊಲದಾಗ ಹಾಕ್ತೀನಿ. ನಾನು ಇನ್ನು ಗೊಬ್ಬರ ಬಗ್ಗೆ ಬಂದು ಹೇಳಿದಾಗ ನೀವು ತಿಪ್ಪಿ ಗೊಬ್ಬರ ಏನು ಮಾಡ್ತೀರಿ, ಹೆಂಡಿ ಹಾಕ್ಬಿಡ್ತೀರಿ, ಕಣಕಿ ಹಾಕ್ತೀರಿ, ಡೈರೆಕ್ಟ್ ನೀವು ಇದಕ್ಕೆ ಹಾಕ್ಬಿಡ್ತೀರಿ ಹೊಲಕ್ಕೆ. ಇದು ತಪ್ಪ. ನಾನೀಗೊಂದು 10-15 ವರ್ಷದಿಂದ ಪ್ರೊಫೆಸರ್ ಹಿತ್ತುಮಣಿ ಅವರೊಂದು ಬುಕ್ಕ ಬರ್ದಾರೆ, ಅದು ಬುಕ್ಕದ ಹೆಸರು ಗೊಬ್ಬರ ಅಂತೇಳಿ. ಅದು ನಿಮ್ಗೆ ಎಲ್ಲರೂ ಸಿಕ್ಕರು ಓದ್ಬೋದು ಅದನ್ನು. ಅದ್ರಾಗ ಏನು ಹೇಳ್ತಾ ಇರೋದು,

ನಮ್ಮ ಪಾಲಕರವ್ರು ಹೇಳ್ತಾರ, ನಿಮ್ಮ ಮದುವೆನೊಳಗೆ ನೋಡ್ರಿ ಅದೇ ನಿಮ್ಗೆ ಯೂನಿವರ್ಸಿಟಿ ಆಗ್ತದೆ. ಇನ್ನು ಏಕದಳ ದ್ವಿದಳಕ್ಕೆ ಬರ್ತೀನಿ. ಏಕದಳ ದ್ವಿದಳ ಅಂದ್ರೆ ಹೆಂಗಂದ್ರೆ ನಾವು ನೀವು ಸಾಲಿ ಕಲ್ತೀವಿ, ಬ್ಯಾಳಿ ಕಾಳು ದ್ವಿದಳ, ಬ್ಯಾಳೆ ಆಗ್ಲಾರ್ದು ಏಕದಳ, ನಾವು ತಿಳ್ಕೊತೀವಿ. ಇದು ಆಯ್ತು ಬಿಡ್ರಿ, ನಾ ಆಯ್ತು. ಮತ್ತು ಇದು ಕಬ್ಬು ಏನೈತಿರಿ, ತೆಂಗಿನ ಗಿಡ ಏನೈತಿರಿ, ದ್ರಾಕ್ಷಿ ಬೆಳೆ ಏನೈತಿರಿ, ಕೆಲವು ಬೆಳೆನೇ ಆಗೋದಿಲ್ಲ ರೀ. ಅದು ನಮ್ಮ ಪಾಳಕರ ಕೃಷಿ ಪದ್ಧತಿ ಏನು ಹೇಳ್ತಾರೆ, ಯಾವುದು ಚೂಪೆಲಿ ಅದ ಅದು ಏಕದಳ, ಯಾವುದು ಅಗಲಲಿ ಅದ ಅದು ದ್ವಿದಳ. ಮತ್ತು ಇನ್ನೊಂದು ಇದೇನು ಮಾಡ್ತದೆ, ಕೆಲವು ರೈತರಲ್ಲಿ ಅದ ಪಡ ಬಿತ್ತು ಅಂದ್ರೆ ಬೆಳೀತದ, ಯಾಕೆ ಬೆಳೀತದೆ ಅಂದರೆ ಇಲ್ಲರಿ ಅದು ಆಕಳಿದ್ದು ದನ ಇದ್ದು ಎಲ್ಲ ತಪ್ಪು ಕಲ್ಪನೆ ನಿಮ್ಗೆ. ಇದು ಎಲ್ಲಿ ಸಿಗೋದಿಲ್ಲ, ಪಾಳಕರಲ್ಲಿ ಸಿಗ್ತದೆ. ನಾವು ರೈತರು, ನಾವು ಹೊಲದಾಗ ಬುತ್ತಿ ಬೀಚಿ ಊಟ ಮಾಡ್ತಿರ್ತೀವಿ. ನನ್ನ ಒಬ್ಬರು ರೈತನಲ್ಲಿ ರೊಟ್ಟಿ ಹೆಚ್ಚಿರ್ತದೆ, ಒಬ್ಬ ರೈತನಲ್ಲಿ ಪಲ್ಲೆ ಹೆಚ್ಚಿರ್ತದೆ, ರೊಟ್ಟಿ ಕೊಟ್ಟು ಪಲ್ಲೆ ಇಸ್ಕೊಂಡ್ಬಿಡ್ತೀವಿ. ಇದು ಸಹ ಬಾಳ್ವೆ. ಅದೇ ತೆರನಾಗಿ ಭೂಮಿಯಲ್ಲಿ ಏನು ಸಸ್ಯಗಳದಾವು, ಇದು ರಸನ್ ತೊಗೊಂಡು ಇದೇನು ಮಾಡ್ತದೆ, ಏಕ ದ್ವಿದಳ ಏಕದಳ ಕೊಡ್ತದೆ, ಪಾಸ್ಪಾಸ್ ಸರದು ಕೊಡ್ತದೆ. ಅದಕ್ಕೆ ಏನು ಮಾಡಬೇಡ್ರಿ, ನಿಮ್ಮ ಮದುವೆನೊಳಗೆ ನೋಡ್ರಿ ಚೂಪೆಲಿ ಆಗಲಿ ತಾನೇ ಇರ್ತದೆ, ಅದು ತಾನೇ ಮಾಡ್ಕೊಂಡಿರ್ತದೆ. ಅದು ಯಾರು ಕೊಟ್ರಿ ಅದಕ್ಕೆ, ಅಲ್ಲಿ ಏಕದಳ ದ್ವಿದಳ ಯಾರು ಮಾಡಿದಿರಿ? ಒಂದು ಉದಾಹರಣೆ ಕೊಡ್ತೀವಿ, ಒಂದು ಎಕರೆ ಜೋಳ ಮಾಡ್ರಿ ನೀವು, ನಿಮ್ಗೆ 10 ಕ್ವಿಂಟಲ್ ಜೋಳ ಬರ್ತಿತ್ತು ಅಂತ ಒಂದು ತಿಳ್ಕೊರಿ ನೀವು. ಅದ್ರಾಗ ಏನತ್ತೆ, 4 ಸಾಲ ಜೋಳ, 1 ಸಾಲ ಕಡ್ಲಿ ಮಾಡಿಬಿಡ್ರಿ, ನಿಮ್ಮ ಇಡೀ ಹೊಲ ಒಂದು ಎಕರೆ ಕತ್ ಕೊಡ್ತಿತ್ತಲ್ಲ ಜೋಳ, ಮತ್ತೆ ಎಕರೆ ಕತ್ತು ಆಗತ್ತದ. ಇದೇನು ಕಡ್ಡೆ ಅದ, ನಿಮಗೆ 2 ಕ್ವಿಂಟಲ್ ಹೆಚ್ಚಿಗೆ ಕೊಡ್ತಾ ಇದ್ದೀನಿ, ಬೋನಸ್ ಹಾಕದ. ಹಂಗೆ ಹಿಂದಕ್ಕೆ ರೈತರು ಮಾಡ್ಯಾರ್ರಿ ಅದನ್ನು. ಗೋಧಿಯೊಳಗೆ ಕುಸುಬಿ ಕುಡಿಸ್ಯಾರಿಲ್ಲ ನೋಡ್ರಿ, ಮತ್ತು ಬೆಳ್ಳುಳ್ಳಿಯೊಳಗೆ ಕಡ್ಲಿ ಕುಡಿಸ್ಯಾರಿಲ್ಲ ನೋಡ್ರಿ, ಮತ್ತು ಗೋಧಿಯೊಳಗೆ ಸಾಸಿವೆ ಕುಡಿಸ್ಯಾರಿಲ್ಲ ನೋಡ್ರಿ, ಜೋಳದೊಳಗೆ ಅಗಸಿ ಕಡ್ಲಿ ಎಲ್ಲ ಕುಡಿಸ್ಯಾರ, ಹಿಂದೆ ರೈತರು ಮಾಡ್ಯಾರ. ಹಂಗೆ ನಾವು ಏಕದಳದ ಇದ್ರೊಳಗೆ ಭಾಳ ಇಂಪಾರ್ಟೆನ್ಸ್ ಕೊಡಬೇಕು. ಈಗೆಲ್ಲ ಮೋನೋಕ್ರಾಪ್, ಅಲ್ಲಿ ಎಲ್ಲಿದ್ರಿ ಮೋನೋಕ್ರಾಪ್? ಈಗ ಒಂದು ಉದಾಹರಣೆ ನಾನು ನೋಡ್ತೀನಿ, ತೊಗರಿಯೊಳಗೆ ಜೋಳ ಹಾಕಬೇಕು, ಯಾಕೆ ಹಾಕ್ಬೇಕು ರೀ? ಹಾಕಿ ಬಂದು ಕೊಟ್ಟಿರ್ತಾವೆ, ಮತ್ತು ಹಾಕಿ ಬಂದು ಕೊಡ್ತೀನಿ, ಎಣ್ಣೆ ಕೊಡ್ತೀರಿ ಹಂಗಾರೆ. ಅದಕ್ಕೆ ತಪ್ಪದು, ಜೋಳ ಏಕದಳ ಹಾಕದ, ನಿಮ್ಮ ತೊಗರಿ ದ್ವಿದಳ ಹಾಕದ. ನೀವೇ ನಿಮ್ಗೆ ನೋಡ್ಕೋರಿ, ನೀವು ಶೇಂಗಾ ಹಾಕ್ರಿ, ಅದು ದ್ವಿದಳ, ಅದ್ರ ಜೋಡಿ ಸಜ್ಜೆ ಹಾಕ್ರಿ, ಅದು ಏಕದಳ. ಅಲ್ಲಿ ಏನಾಗುತ್ತೆ ನಿಮಗೆ, ಶೇಂಗಾ ಇಳುವರಿ ಹೆಚ್ಚು ಬರ್ತದೆ, ಸಜ್ಜೆ ಇಳುವರಿ ಹೆಚ್ಚು ಬರ್ತದೆ. ರೈತರು ಏನು ಮಾಡ್ತಾರೆ, ತೊಗರಿ ಹಾಕಿದ್ರೆ ಶೇಂಗಾ ಹಾಕಿಬಿಡ್ತಾವೆ, ಎರಡು ದ್ವಿದಳ ಆಗಿಬಿಡ್ತಾವೆ. ಮೊದಲು ರೈತರಲ್ಲಿ ಏಕದಳ ದ್ವಿದಳ ಏಕದಳ ಇದನ್ನು ಮೊದಲು ನೆನಪಿಟ್ಕೋಬೇಕು ನೋಡಿ. ಅದು ಏಕದಳ ದ್ವಿದಳದೇ ಇಂಪಾರ್ಟೆಂಟ್. ಅದಕ್ಕೆ ಏನು ಮಾಡ್ತೀವಿ ನಾವು, ಈ ಸದ ಸಹಜ ಕೃಷಿಯೊಳಗೆ ಯಾರು ನೀರು ಹಾಕ್ತೀವಿ ರೀ? ನಾವು ಅಲ್ಲಿ ಕ್ವಾಲಿಟಿ ನೋಡ್ರಿ ಹೆಂಗಿರ್ತದೆ, ಒಂದು ಸಹಜ ಕೃಷಿಯೊಳಗೆ ಎಲ್ಲ ಬೆಳೆಯೋ ಸಹಜ ಕೃಷಿಯೊಳಗೆ ಅವಾಗ ಏನು ಮಾಡಿರ್ತದೆ, ನಾವು ನೀರು ಎಷ್ಟು ಕೊಟ್ಟಿರ್ತೀವಿ ಅಷ್ಟೇ ಬೆಳೆದಿರ್ತದೆ, ಮಳೆ ಮೇಲೆ ಬೆಳೆದಿರ್ತದೆ. ಈಗ ಒಂದು ಉದಾಹರಣೆ ತೊಗೊಳ್ಳೋ, ತೆಂಗಿನ ಗಿಡ ನಾವು ನೀರು ಜಾಸ್ತಿ ಕೊಟ್ಟಿರ್ತೀವಿ, ದೊಡ್ಡ ಬೆಳೆದಿರ್ತದೆ, ಮುಂದೊಂದು ವರ್ಷ ನೀರು ಬಿಡ್ರಿ ಒಣಗಿ ಹೋಗಿಬಿಡ್ತದೆ. ಅದೇ ಸಿಂಧಿ ಗಿಡ ಇದು ಒಂದು ವರ್ಷಕ್ಕೆ ಇದು 2 ಫುಟ್ ಆಗಿತ್ತು, ಅದು 1 ಫುಟ್ ಆಗಿತ್ತು, ಸ್ಲೋ ಬೆಳೆದಿರ್ತದೆ, ಎಂದೂ ಹೋಗೋದಿಲ್ಲ ಅದು. ಯಾಕಂದ್ರೆ ಅದು ನಿಸರ್ಗಕ್ಕೆ ಸೆಟ್ ಆಗಿರ್ತದೆ. ನಾವೇನು ಮಾಡ್ತೀವಿ, ನಿಸರ್ಗಕ್ಕೆ ನಾವು ಸೆಟ್ ಮಾಡಿರಂಗಿಲ್ಲ, ನಮಗೆ ಬೇಕಾದಂಗೆ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ನಾವು. ಅಲ್ಲಿ ನಾವೇನು ತಪ್ಪಿಲ್ಲ, ನಿಸರ್ಗ ಉಂಟ ಬರೋದೇ ಅದು. ನೀವು ಈ ರಾಸಾಯನಿಕ ಬಿಟ್ಟು ನಾವು ಹೊಳ್ ನಿಮ್ಮದು ಸಾವಯವಕ್ಕೆ ಬರ್ಬೇಕಾದ್ರೆ 2-3 ವರ್ಷ ತಗೋತದೆ. ಒಂದು ಇನ್ನೊಂದು, ಯಾವ ಹೊಲ ಹೆಚ್ಚಿಗೆ ರಾಸಾಯನಿಕ ಬಳಕೆ ಆಗಿರ್ತದೆ ಅದು ದೌಡ್ ಬರೋದಿಲ್ಲ. ಈ ಸದ ಸಪೋಸ್ ಮಣ್ಣೆಲ್ಲ ಇರ್ತದೆ, ಯಾವ ರೈತ ರಾಸಾಯನಿಕ ಭಾಳ ಕಡಿಮೆ ಬೆಳೆಸಿದ್ದ ಅದು ದೌಡ್ ಭೂಮಿ ಶಕ್ತಿ ತೋಕದು. ಯಾಕಂದ್ರೆ ರಾಸಾಯನಿಕ ದೌಡ್ ಹೋಗಿಬಿಡ್ತದೆ, ಅಲ್ಲಿ ಎರೆಹುಳ ಬಂದುಬಿಡ್ತಾವೆ. ನಮ್ಮ ಎರೆಹುಳ 15 ಫುಟ್ದೊಳಗೆ ಸುಪ್ತಾವಸ್ಥೆಯೊಳಗೆ ಅದಾವೆ. ನಾವೇನು ಜೀವಾಮೃತ ಕೊಡೋಣ, ತಮ್ಮ ಭಂಗ ಮಾಡಿ ಮ್ಯಾಗ ಬಂದ್ಬಿಡ್ತಾವೆ. ಕಲ್ಲೂರು ಅವರೇ, ತಾವು ರೇಷ್ಮೆ ಒಳಗೆ ಭಾಳಷ್ಟು ಸಾಧನೆ ಮಾಡದಂಥವ್ರು, ಈಗ ತಮ್ಮ ಕೃಷಿಯನ್ನು ನೋಡೋದಕ್ಕೆ ರೈತರು ಬರ್ತಾ ಇದ್ದಾರೆ, ತಾವು ಯಾವ ರೀತಿ ಮಾಡಿರಿ ರೇಷ್ಮೆ ಕೃಷಿ ಅನ್ನೋದ್ರ ಬಗ್ಗೆ, ಅಥವಾ ನಿಮ್ಮ ಟೋಟಲ್ ಒಟ್ಟು ಕೃಷಿಯನ್ನು ನೋಡೋದಕ್ಕೆ ನಿಮ್ಮ ಹೊಲಕ್ಕೆ ಜನರು ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ನೋಡಿ ತಾವು ಕೂಡ ಪ್ರೇರಣೆ ಪಡ್ಕೊಳ್ತಾ ಇದ್ದಾರೆ? ಸರ, ಮೊನ್ನೆ ನಾನು ರೈತರಿಂದ ರೈತರಿಗೆ ಕಾರ್ಯಕ್ರಮ ಮಾಡಿದ್ದೆ. ಕಾರ್ಯಕ್ರಮ ಮಾಡಿದಾಗ ನಮ್ಮಲ್ಲಿ ರೇಷ್ಮೆ ಆಫೀಸರ್ ಏನಂದರು, ಕಲ್ಲೂರವ್ರು ನೀವು ಟ್ರೀ ಮಲಬರಿ ಮಾಡಿರಿ, ಮತ್ತು ಬೆಂಗಳೂರದವ್ರು ಬಂದರು, ದೆಹಲಿಯವ್ರು ಬಂದು ಹೊಡೆಯಿದ್ರು. ಅವ್ರು ಬಂದು ಹೋಗಿ ನನಗೇನು ಹೇಳಿದರು, ಇಲ್ರಿ ಉತ್ತರ ಕರ್ನಾಟಕ ನಿಮಗೆ ಟಾಪ್ ಆದರೆ ಅದು ಇಲ್ಲ ಅಂದರು. ನಾ ಯಾರ ಹೊಲಕ್ಕೂ ನಾನು ಹೋಗೇ ಇಲ್ಲ. ಅವ್ರ ಹೇಳಿಕೆ ಪ್ರಕಾರ ನಮ್ಮದು ಉತ್ತರ ಕರ್ನಾಟಕದಾಗ ಫಸ್ಟ್ ಅದು ಅವ್ರು ಹೇಳ್ತಾರೆ. ಇದನ್ನು ಅವ್ರು ಹೇಳಿ ವಿಡಿಯೋ ಮಾಡಿಕೊಂಡು ಟಿ ವಿ ಮಾಡ್ಕೊಂಡು ಹೋಗ್ಯಾರ. ಮನೆ ಇದರ ಸಂಬಂಧನೇ ನಾವು ಕರೆದಿದ್ದೀವಿ ರೈತರಿಂದ ರೈತರ ಕಾರ್ಯಕ್ರಮ, ಕನಿಷ್ಠ ಒಂದು 200-300 ಜನ ಕೊಡಿದ್ರು ಎಲ್ಲರಲ್ಲಿ. ನಮ್ಮ ಇನ್ನೊಂದು, ನಾನಿಲ್ಲಿ ಏನದಾವು ಪಾಳೆಕರವ್ದು, ನಾ 2 ಗಿಡದ ಮಧ್ಯೆ ನೀರು ಬಿಡ್ತೀನಿ ನಾನು, ಅದನ್ನೊಂದು ನೋಡಿದ್ರು. ಅದರಿಂದ ಏನಾಗುತ್ತೆ ನಮಗೆ, ನಾವು ನೀರಾವರಿ ಒಳಗೆ ಭಾಳ ತಪ್ತೀವಿ. ನೀರಾವರಿ ಒಳಗೆ ಏನು ಮಾಡಬೇಕು ನಾವು ಅಂದ್ರೆ, ಈಗ ಒಂದು ತೊಗರಿದು ಉದಾಹರಣೆ ಹೇಳ್ತೀನಿ. ತೊಗರಿ ಮೊದಲು ನೀರು ಬಿಡಾಗ ಒಂದು ತಿಂಗಳು ತನಕ ನೀವು ಬಡ್ಡಿಗೆ ಬಿಡ್ರಿ, ತಿಂಗಳಾಗಿಂದ 2 ಫೂಟಿಗೆ ಬಿಡ್ರಿ, ನೀವು 3 ತಿಂಗಳಿಗೆ ಸೆಂಟ್ರಿ ಬಿಡ್ರಿ. ನಾ ರೇಷ್ಮೆದ ಅದರ ಉದಾಹರಣೆ ಕೊಡ್ತೀನಿ. ಫಸ್ಟ್ ಇಯರ್ ಬಡ್ಡಿಗೆ ಬಿಡ್ರಿ. ಯಾವುದೇ ಬೆಳೆಗಾರ ನೋಡ್ರಿ, ಹಾರ್ಟಿಕಲ್ಚರ್ ಪ್ರತಿಯೊಬ್ಬರು ಡ್ರಿಪ್ ಬಡ್ಡಿಗೆ ಹಾಕಿರ್ತಾರೆ. ನನ್ನಲ್ಲಿ ಹಾಗಿಲ್ಲ. ಈಗ ಮೊದಲೇ ವರ್ಷ ಬಡ್ಡಿಗೆ ಹಾಕ್ರಿ, 2 ವರ್ಷ ನೂರು ಜನ ಮುಂದೆ ಬಂದಿರ್ತಾವೆ, 1 ಫೂಟ್ ಬಿಡ್ರಿ, 3 ವರ್ಷ 2 ಫೂಟ್ ಬಿಡ್ರಿ, 3ರೇ ವರ್ಷ ಯಾವುದೇ ಸೈಜ್ ಇದ್ರು ಸೆಂಟ್ರ್ ತೊಗೊಂಡು ಬಂದ್ಬಿಟ್ರಿ. ನಿಮ್ಮ ಹೊಲ ನೀವು ನೋಡ್ರಿ, ಹೆಡ್ ನೋಡ್ರಿ, ವೈಟ್ ರೂಟ್ಸ್ ಇರ್ತಾವೆ, ಅವು ವೈಟ್ ರೂಟ್ಸ್ ನೀರು ಇದು ಮಾಡ್ಕೊಡ್ತಾವೆ. ಇವು ದಪ್ಪ ಬೇರೆ ಇರ್ತಾವೆ. ನಿಮಗೆ 1 ಎಕರೆ ಆಗಲಿ 4 ಎಕರೆ ನೀರಾವರಿ ಆಗುತ್ತೆ ನಿಮಗೆ. ನಾವೇನು ಮಾಡ್ತೀವಿ, ಬಡ್ಡಿಗೆ ಬಿಡ್ತೀವಿ. ಪ್ರತಿಯೊಬ್ಬ ರೈತರು ಬಡ್ಡಿಗೆ ಬಿಡ್ತಾರೆ. ನಾ ರೇಷ್ಮೆ ಒಳಗಿಂತ ನನ್ನ ವಿಡಿಯೋ ಭಾಳ ಹಾಕಿ ನನಗೆ. ಅದಕ್ಕೆ ನೀರಾವರಿ ಒಳಗೂ ತಪ್ತೇವೆ ನಾವು. ಒಂದು ತಿಪ್ಪಿ ಗೊಬ್ಬರ ನಿಮಗೆ ಸಫಿಸೆಂಟ್ ಇಲ್ಲ, ಏನು ಮಾಡಬೇಡ್ರಿ, ನಿಮ್ಮ ಹೊಲದ ಕಸ ನೀವು ಹಾಕೊಂಡು ಬಿಡ್ರಿ. ನಿಮ್ಮ ಹೊಲದಾಗ ಎಣಿ ಕಸ ಇರಲಿ, ಅದು ಒಟ್ಟು ಜೀವಿತ ತಟ್ಟ ಇರಲಿ, ಅಥವಾ ನೀವು ದೀಪಾವಳಿಗೆ ಇಲ್ಲಿ ಏನು ಬಿದ್ದಿರ್ತಾವಲ್ಲ ಬಾಳೆ ದಂಡ ಇವೆಲ್ಲ, ಒಂದು ಕಟ್ಟಿಗೆ ಒಗೀರಿ. ಅಲ್ಲಿ ಡಿಕಾಂಪೋಸ್ ಆಗೋದಿಲ್ಲ, ನಾವು ಕಟ್ಟಿಗೆ ಗೊರಳುತ್ತಿತ್ತು, ಅದು ಹಿಕ್ಕಿ ಹಾಕ್ತು. ಯಾವ ರೂಪದಾಗ ಅದು ಭೂಮಿಗೆ ಸೇರಿ ಕಂಪೋಸ್ ಆಗುದೇ ಅದು ನಿಮಗೆ ಎಂದೂ ಇದು ಮಾಡೋದಿಲ್ಲ. ತೊಗರಿ ಕಟ್ಟಿಗೆಗೆ ನೀವು ಎಷ್ಟು ಉರಿ ಹಚ್ತೀರಿ ಅದೇ ನಿಮ್ಮ ಹೊಲದಾಗ ನೀವು ಕುಟ್ರಿ ಹಾಕ್ಬಿಟ್ರಿ ಅಥವಾ ರೂಟಾವೆಟ್ರ್ ಹಾಕ್ರಿ, ಹಾಗಲಿ ರೊಕ್ಕ ಹೋಗ್ಲಿ ಅದಕ್ಕೆ ರೂಟಾವೆಟ್ರ್ ಅದು ಅಲ್ಲೇ ಭೂಮಿಗೆ ಇದು ಕೊಡ್ತದೆ. ಮತ್ತು ಈಗ ನೀವು ಬದುವಿಗೆ ನಮ್ಮ ಗಿಡಗಳದಾವಲ್ರಿ ಅದಕ್ಕೆ ಗೊಬ್ಬರ ಕೊಡ್ತದೆ. ತನ್ನ ಎಲಿ ಗಿಡ ಏನು ಮಾಡ್ತದೆ, ಎಲಿ ಹೂವು ಕಾಳ ತಂದು ಏನಿದ್ರು ಅದನ್ನು ತಳಕೊಡ್ತದೆ, ಡಿಕಂಪೋಸ್ ಮಾಡ್ಕೊತದೆ, ತಾನೇ ಮ್ಯಾಗ ತಗೋತದೆ. ಅವಕ್ಕೆ ಎಲ್ಲಿ ನಾವು ಮೈಕ್ರೋಡ್ರೆಸ್ ಕೊಡ್ತೀವಿ, ಎಲ್ಲಿ ಎನ್ ಪಿ ಕೆ ಕೊಡ್ತೀವಿ, ಎಲ್ಲಿ ಸ್ಪ್ರೇ ಕೊಡ್ತೀವಿ. ನಾವು ನಿಸರ್ಗ ತಾನೇ ಮಾಡ್ಕೋತಿರ್ತದೆ. ನಾವೇನು ಮಾಡ್ತೀವಿ, ನಿಸರ್ಗದ ವಿರೋಧವಾಗಿ ನಾವು ಸದ್ಯಗ ಈ ಪ್ರಸಂಗ ಆಗಿದ್ದು ಭೂಮಿ ಕಡಿಸ್ಕೊಂಡು ಅದೇನು ಮೈಕ್ರೋಟಾನ್ಸ್ ಹೊಡೀರಿ, ನೀವು ಸಿ ಎನ್ ರೇಷೋ ನೋಡ್ರಿ, ಇವೆಲ್ಲ ತಪ್ಪ್ರಿ. ನೀವು ಸುಮ್ಮ ಫಸ್ಟ್ ಜೀವನದೊಳಗೆ ನೀವು ರಾಸಾಯನಿಕ ತಪ್ಪಿಸ್ರಿ, ಏನಾರು ಮಾಡಿರಿ, ಸಾವಯವ ಮಾಡಿರಿ ಅಥವಾ ನೀವು ಸುಭಾಷ್ ಪಾಳೇಕರ್ ಮಾಡಿರಿ, ಯಾವ್ದಾರು ಮಾಡಿರಿ, ರಾಸಾಯನಿಕ ಮೊದಲು ತಪ್ಪಿಸ್ರಿ. ಅದಕ್ಕೆ ಏನು ಮಾಡಬೇಕಂದ್ರೆ ಈಗ ನೀವು ದಯವಿಟ್ಟು ನೀರಾವರಿ ಒಳಗೆ ಇನ್ನೊಂದು ಏನು ಬರ್ತದೆ, ಮರ ಗಿಡ ಕಂಟಿ ಅಂತ ಮೂರು ಬ್ಯಾಗ್ ಅದಾವೆ. ಮರ ಅಂದ್ರೆ ಆಲದ ಮರ, ಹುಣಸಿ ಮರ, ಬೇವಿನ ಮರ ಆತೀವಿ ನಾವು. ಇವು ಗಿಡ ಬರ್ತಾವೆ ರೀ, ಚಿಕ್ಕ ಗಿಡ, ಬೇರು ಗಿಡ, ಬಾಳೆ ಗಿಡ, ಇವು ಪ್ರತಿ ಒಂದು ಸಾಲಿನ ಮಧ್ಯೆ ನುಗ್ಗಿ ಗಿಡ ಹಚ್ಚಿರಿ. ನುಗ್ಗಿ ಗಿಡ ಇದು ಮರನೂ ಅಲ್ಲ ಗಿಡ, ಇದೇನು ಮಾಡ್ತದೆ, ಮ್ಯಾಗ ಅರ್ಧ ಬಿಸಿಲು ಕೊಡ್ತದೆ, ತೆಳಗೆ ನಿಮಗೆ ನೈಟ್ರೋಜನ್ ಕೊಡ್ತದೆ. ಯಾವುದೇ ಗಿಡ ಇರ್ಬೋದು ಅದು, ನಮ್ಮ ಗಿಡ ಮರದ ಬಗ್ಗೆ ರೈತರಿಗೆ ಅನುಭವ ಇಲ್ಲ. ಚಿಕ್ಕ ಗಿಡ, ಬೇರು ಗಿಡ, ಬಾಳೆ ಗಿಡ, ಪಪ್ಪಾಯ ಗಿಡ ಇವೇನು ಬರ್ತಾವಲ್ಲ, ನೀವು ಏನು ಸಾಲ ಹಾಕಿರ್ತೀರಿ, ಎರಡು ನಡುವುದ್ರ ಮೊದಲು ನೀವು ನುಗ್ಗಿ ಗಿಡ ಹಚ್ಚಿದ್ರೆ ಅದು ಕಾಯಿ ಕೊಡ್ತದೆ. ಏಪ್ರಿಲ್ ಮೇದೊಳಗೆ ಮಧ್ಯಾಹ್ನ 11 3 ತನ ನಿಮ್ಮ ಎಲಿಯಿಂದ ಅದು ಆಹಾರ ತಯಾರು ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ಏನು ಮಾಡ್ತದೆ, ನುಗ್ಗಿ ಗಿಡ ಅರ್ಧ ಬಿಸಿಲು ಕೊಟ್ಟು ಮ್ಯಾಗ ನಿಮ್ಗೆ ಎಲಿ ಇದು ಕೊಡ್ತದೆ, ತೆಳಗೆ ಬೇರಿನ ಮುಖಾಂತರ ನಿಮ್ಗೆ ನೈಟ್ರೋಜನ್ ಕೊಡ್ತದೆ. ನೀವು ಸ್ವಲ್ಪ ಒಂದು ಸಾರಿ ಒಂದು ಎರಡು ಮೂರು ನುಗ್ಗಿ ಗಿಡ ಹಚ್ಚಿ ನೋಡ್ರಿ, ಅಲ್ಲಿ ಅದಕ್ಕೆ ತೆಳಗೆ ಯಾವುದೇ ಇರಲಿ, ತೆಳಗೆ ನೀವು ನೋಡ್ರಿ. ಅದಕ್ಕೆ ನೀವು ಗಿಡಗಂಟಿ ಮಾಡೋರಿದ್ರೆ ನೀವು ನುಗ್ಗಿ ಗಿಡ ಹಚ್ಚಲೇಬೇಕು. ಆದ್ರಿಂದ ಬಿಡ್ರಿ, ಇವು ಮರಗಳು ಇರ್ತಾವೆ, ಮರಗಳಿಂದ ನಮ್ಗೆ ಇದು ಬರೋದಿಲ್ಲ. ಅದಿದೇ ರೇಸ್ಮಿ ಮರದ ವಿಭಾಗದಾಗ ಬರ್ತದಿದ್ದು. ಆಯ್ತಾ, ಒಂದು ಇನ್ನೊಂದು ಏನು ಮಾಡ್ತೀವಿ ನಾವು ಅಂದ್ರೆ, ಈ ನುಗ್ಗಿ ಗಿಡ ಹತ್ತು, ನುಗ್ಗಿ ಗಿಡ ಯಾಕೆ ಲಾಭ ಕೊಡ್ತದೆ, ನಿಮ್ಗೆ ಮ್ಯಾಗೂ ಕೊಡ್ತದೆ ಕಾಯಿ, ನಿಮಗೆ ಬೋನಸ್ ಬರ್ತದೆ, ಭಾಳ ಬರಾಟೆ ಬರ್ತದೆ, ಭಾಳ ಹೆಚ್ಚಿಗೆ ಬರ್ತದೆ, ದ್ರಾಕ್ಷಿ ಎಲ್ಲನೂ ಹೆಚ್ಚಿಗೆ ಬರ್ತದೆ. ನಿಮಗೆ ಬೋನಸ್ ಸಿಗೋದು ಏಕ ದಳದಲ್ಲ, ಅಲ್ಲಿ ಏನು ಬರ್ತದೆ, ಏಕ ದಳದಲ್ಲ ಬಂದೇ ಬಿಡ್ತು. ನಿಮಗೆ ಕಬ್ಬದ ಎಲಿ ಸೂಪದ ಏಕದಳ, ನಿಮ್ಮ ಕರಿಕೆದ ಏಕದಳ, ನಿಮ್ಮ ಮೆಕ್ಕೆಜೋಳದ ಏಕದಳ, ನಿಮ್ಮ ಚೂಪೆಲಿ ಮೇಲೆ ಹೋಗ್ಬಿಟ್ರೆ ನೀವು ಚೂಪೆಲಿ ಸರ್, ನೀವು ನಿಸರ್ಗ ತೆಳಗೆ ಬರ್ರಿ, ಕರಿಕೆ ಇರ್ತದೆ ಮತ್ತು ಸಿಂಪಿಗನ ಹುಲ್ಲು ಇರ್ತದೆ, ಅವೆಲ್ಲ ಏಕದಳ. ಕಾಂಗ್ರೆಸ್ ಇರ್ತದೆ, ಮತ್ತೊಂದು ಇರ್ತದೆ, ಅದು ದ್ವಿದಳ. ಯಾವ ಬೆಳೆ ಹೆಸರು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಏಕದಳ ದ್ವಿದಳ, ಅಲ್ಲೇ ನಿಮ್ಗೆ ಅರ್ಥ ಮಾಡ್ಕೊಂಡ್ಬಿಡ್ರಿ. ನಿಮ್ಮ ಬದುವನೇ ನಿಮಗೆ ಯೂನಿವರ್ಸಿಟಿ. ಈಗೇನು ತಾವು ರೇಷ್ಮೆ ಕೃಷಿಯನ್ನು ಮಾಡ್ತಾ ಇದ್ರಿ, ಎಷ್ಟು ಇಳುವರಿಯನ್ನು ಪಡಿತಾ ಇದ್ರಿ, ಮತ್ತು ಮಾರಾಟದ ವ್ಯವಸ್ಥೆ ಯಾವ ರೀತಿ ಅದ, ಏನು ತೊಂದರೆ ಆಗೋದಿಲ್ಲ ಹೆಂಗೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಿ? ರೇಷ್ಮೆ ಅಲ್ರಿ 4 ನೆಗೆಟಿವ್ ಪಾಯಿಂಟ್ ಇಲ್ರಿ, ಅಗ್ರಿಕಲ್ಚರ್ ಒಳಗೆ 4 ನೆಗೆಟಿವ್ ಪಾಯಿಂಟ್ ಬರ್ತಾವ ರೀ. ಒಂದೇದ್ದು ಹಕ್ಕಿ ಹಾಳು ಮಾಡ್ತದೆ, ದ್ರಾಕ್ಷಿ ಕಾಯಿ ತಿಂದು ಅಲೇಕಿ ಬಿಡಿಯೋದಿಲ್ಲ. ಮತ್ತು ಇನ್ನು ತುಡುಗು ಮಾಡ್ತಾರೆ ರೀ ನಮ್ಮಲ್ಲಿ, ಅಲ್ಲಿ ತುಡುಗಾಗಲ್ಲ, ತುಡು ಮಾಡ್ಕೊಂಡ್ರೆ ರೇಷ್ಮೆ ಎಲ್ಲಿ ಹೋಗ್ಬೇಕು ರೀ, ರಾಮನಗರಕ್ಕೆ ಹೋಗ್ಬೇಕಲ್ಲ, ಮಾರಕ್ಕೆ ಆಗೋದಿಲ್ಲ. ಇನ್ನು ಇದಕ್ಕೆ ಸ್ಪ್ರೇ ಡಸ್ಟ ಇಲ್ಲೇ ಇಲ್ಲ, ಇದಕ್ಕೆ ಮಾಕೊಂಡು ಯಾವ ಸ್ಪ್ರೇ ಡಸ್ಟ ಇಲ್ಲ. ಮತ್ತು ಮುಗಿತಲ್ರಿ, ಇನ್ನು ಮಾರ್ಕೆಟ್ಗೆ ಬರೋಣ, ಗೌರ್ಮೆಂಟ್ ಮಾರ್ಕೆಟ್, ಮಧ್ಯವರ್ತಿಗಳಿಲ್ಲ, ಗೌರ್ಮೆಂಟ್ ರಾಮನಗರ ಎಲ್ಲ ಥರ ಮಾರ್ಕೆಟ್ ಅದಾವೆ. ನಿಮ್ಮ ಕಾಟ ನಾನಂತೂ ಹೋಗೋದಿಲ್ಲ, ನಮ್ಮ ಲೇಬರ್ ಕೊಟ್ಟು ಕಳಿಸಿರ್ತೀನಿ, ಇಲ್ಲಿ ಕಾಟ ಮಾಡಿ ಕಳಿಸಿರ್ತೀನಿ, ಅಲ್ಲ ಕರೆಕ್ಟ್ ಇರ್ತದೆ. ಮೋಸ ಅನ್ನೋದು ರೇಷ್ಮೆ ಒಳಗೆ ಇಲ್ಲೇ ಇಲ್ಲ. ಒಂದು ಇನ್ನೊಂದು, ಯಾವ ಬೆಳೆಯೊಳಗೂ ಚೆಕ್ ಕೊಟ್ಟು ರೊಕ್ಕ ಕೊಡುವಂಥ ಬೆಳೆ ಅಂದರೆ ನನ್ನ ಅನುಭವ ಪ್ರಕಾರ ರೇಷ್ಮೆ. ಉದಾಹರಣೆ, ಈಗ ನಾಳೆ ಒಂದು 28 ತಾರೀಕಿಗೆ ಹುಳ ಬರ್ತಾವೆ, ನಂದು 25 ದಿವ್ಸ ಗೂಡು ಹೋಗ್ತದೆ, 27 25 ಕುಡಿಸಿ 23 ತಾರೀಕಿನ ಚೆಕ್ ನಾ ಕೊಡ್ಬೋದು. ಯಾವ ಬೆಳೆಯೊಳಗೂ ಚೆಕ್ ಇಲ್ಲ, ಇದು ರೇಷ್ಮೆಯ ನನ್ನ ಅನುಭವ. ಯಾವ ಬೆಳೆನೇ ತಗೋ ಮಾತ್ರ ರೇಟ್ ನೋಡ್ಕೋಬೇಕಲ್ಲ ನಾವು. ಮತ್ತಿನ್ನೊಂದು, ಇದರ ಖರ್ಚ ಇಲ್ಲ, ಹೆಚ್ಚಿನ ಖರ್ಚಂತೂ ಇಲ್ಲೇ ಇಲ್ಲ, ಸುಮ್ಮನೆ. ಮತ್ತು ಇನ್ನೇನು ಸ್ವಲ್ಪ, ಒಂದು ಎಕರೆಗೆ ಮಿನಿಮಮ್ 30-40 ಸಾವಿರ ಖರ್ಚು ಬರ್ತಾಯಿದ್ದು ಆಳಿನ ಮುಖಾಂತರ ಮಾಡೋರಿಗೆ. ಇಬ್ಬರು ಹೆಣ್ಮಕ್ಳು ಒಬ್ಬ ಗಂಡು ಮಾಡಿದ್ರೆ ಸಾಕ್ರಿ, 2 ಕಂಟ್ರೋಲ್ ಮಾಡೋಕ್ಕಾಗ್ತದೆ. ಇವತ್ತಿನ ರೇಟ್ ಬಿಡು, ನಾವು ಜವರೆ 400 ರೇಡಿ, ಇವತ್ತು 4-5 ಬಂದ್ರೆ ಸಾಕು ನಮಗೆ. ಯಾವುದೂ ಇರಲಾರ್ದೆ ನಿಮಗೆ ಪ್ರತಿ ತಿಂಗಳಿಗೂ 2 ಮಾಡಿದರೆ 100,00,000 ನಿವಾಳ ತೆಗಿತೀರಿ ನೀವು. ಇಲ್ಲದ ನಮ್ಮ ಬೆಳೆಗಾರಂಥವ್ರದಾರ, ನಾನು ಸ್ವಲ್ಪ ಎಲ್ಲಿ ಆಳಸಿ ಮಾಡ್ತೀನಿ, ನಾವು ಸ್ವಲ್ಪ ಖರ್ಚು ಹೆಚ್ಚಿಗೆ ಬಂದಿರ್ತದೆ ಅಷ್ಟೇ. ಇನ್ನೊಂದು, ರೈತರು ಏನು ತಪ್ಪು ಮಾಡ್ತೀವಿ, ಯಾವುದು ಸೋಯಿ ಇರ್ತದೆ ಅದನ್ನು ಹಚ್ಚಂಗಿಲ್ಲ, ಯಾವ ತುಟ್ಟಿರ್ತದೆ ಅದನ್ನು ಹಚ್ತೀವಿ. ತುಟ್ಟಿದ್ದಾಗ ಹಚ್ತೀವಿ, ಅದು ಸೋಯಿದಾಗಿ ಬಿಟ್ಬಿಡ್ತೀವಿ, ಸೋಯಿದಾಗ ಬಿಡೋಣ, ಅದು ತುಟ್ಟಾಗಿಬಿಡ್ತದೆ ಮುಂದೆ. ಅವ ಮತ್ತೆ ಹಚ್ತೀವಿ, ನಾವು ರೈತರ ತಪ್ಪುದೇ ಇಲ್ಲಿ, ಸೋಯಿದಾಗ ಹಚ್ತೀವಿ, ತುಟ್ಟಿದಾಗ ಬಿಟ್ಬಿಡ್ತೀವಿ, ಇದೇ ನಮ್ಮ ತಪ್ಪುದು. ಕಲ್ಲೂರವರು ಬಹಳ ಒಳ್ಳೆ ವಿಚಾರಗಳನ್ನು ಹೇಳಿದ್ರಿ. ಈಗ ಯಾರಾದರೂ ತಮ್ಮ ಜೋಡಿ ಮಾತಾಡಬೇಕು ಅಂತಲ್ಲ, ತಮ್ಮ ಮೊಬೈಲ್ ನಂಬರನ್ನು ಕೊಡ್ತೀರಿ? 9-0-1-2-3-5-1-3. ಆತ್ಮೀಯರೇ, ಈಗೇನ ಸಿದ್ದಣ್ಣ ಕಲ್ಲೂರವರು ತಮ್ಮ ಮೊಬೈಲ್ ನಂಬರ್ನ ಹೇಳಿದ್ದಾರೆ, ನಾನು ಒಂದ್ಸಲ ಹೇಳ್ತೀನಿ, ತಾವು ನೋಟ್ ಮಾಡ್ಕೊಳ್ಬಹುದು. 9-0-2-3-7-5-1-3 ಈ ನಂಬರ್ನ ಈಗಾಗಲೇ ಅವರು ಹೇಳದಂಗ ಸಂಪರ್ಕ ಮಾಡಿ ತಾವು ಹೆಚ್ಚಿನ ವಿಚಾರಗಳನ್ನ ಅವರ ಜೊತೆಗೆ ವಿನಿಮಯ ಮಾಡಿಕೊಳ್ಳುವುದು ಒಳ್ಳೇದು. ಸಿದ್ದಣ್ಣ ರಾಮಣ್ಣ ಕಲ್ಲೂರವರೇ, ಇಲ್ಲಿ ತನಕ ತಮ್ಮ 5 ಕೃಷಿ ಅನುಭವವನ್ನು ನಮ್ಮ ಎಲ್ಲ ರೈತರ ಜೊತೆಗೆ, ವಿಶೇಷವಾಗಿ ಯುವ ರೈತರ ಜೊತೆಗೆ ಹಂಚಿಕೊಂಡಿದ್ದೀರಿ. ತಮ್ಮ ಅನುಭವಗಳನ್ನು ನಮ್ಮ ಎಲ್ಲ ಕೇಳುಗರ ಜೊತೆ ಹಂಚಿಕೊಂಡಿದ್ದಕ್ಕೆ, ಇಲ್ಲಿ ತನಕ ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.

ಚರಗಾವನ ಕಾರ್ಯ ಚೋಯ್ದವ ಕಾಲಿಗೆ ಹೊಲ ಕಬ್ಯ ಚೋಯ್ದವ ಕಲಿಗೆ ಹೊಲದಾಗ ಬ್ಯಾಚಿಟ್ಟ ಹುಲಸ ವಗದಾನೋ ಹೊಲ ಕಬ್ಯ ಚೋಯ ಕಪ್ಪು ಮಣಿ ಹಳದಿಯ ದಾರ ಮನಸ್ಸಿನ ಹತ್ತಿರ ಇದರ ಜಾಗ ಪ್ರೀತಿಯ ಹುಂಕಾರ ಸಂಬಂಧಗಳ ಜೈಕಾರ ಸುವರ್ಣ ಸ್ಪರ್ಶದ ಭಾವಾಲಂಕಾರ ಪಿಎನ್ಜಿ ಪ್ರಸ್ತುತಪಡಿಸುತ್ತಿದೆ ಮಂಗಳಸೂತ್ರದ ವಿನ್ಯಾಸಗಳ ಮೇಲೆ ಶೇಕಡಾ 30% ರಿಯಾಯಿತಿ ಇದೇ ಜೂನ್ 25ರಿಂದ ಜುಲೈ 25ರವರೆಗೆ ಮಾತ್ರ ಮೆಸ್ಸೇಜ್ ಪುರುಷೋತ್ತಮ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲರ್ಸ್ ನಿಯಮಗಳು ಅನ್ವಯ ಅಂಬಾ ಸುಳಿಗಾಳಿ ಬೀಸಿದರ ವಾಕಲಿಗೆ ಸ್ನಾಡಕಿಯ ಕೊಡಗೋಲ ಸಡ್ಡಿ ಬಾಟಲ ಕೋಲ ಬಡಗೆ ಬ್ಯಾಕೋಲ ಬರ್ಕೋಲ ಕೊಡಕಿಯ ಕೊಡಗೋಲ ಸಡ್ಡಿ ಬಾಟಲ ಕೋಲ ಬಡಗಿ ಬ್ಯಾಕೋಲ ಬರ್ಕೋ